ಅಖ್ಯ ಕರ್ಮಣ ವಿರುದ್ಧೇತಿ ವಿರುದ್ಧೇತ ಇತಿ ಯುಕ್ತ ಇವ ಕರ್ಮಸು ಅವಿನಿಯೋಗ ತಚ್ಚ ಮೇಲೆ ಹೇಳಿದಂತಹ ಆತ್ಮನ ಲಕ್ಷಣಗಳು ಅಂತ ಏನು ನಾವು ಮುಂದೆ ವಿವರಿಸ್ತಾ ಇದ್ದೇವೆ, ಆ ಲಕ್ಷಣಗಳನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡದ್ದೇ ಆದರೆ ಕರ್ಮಣ ವಿರುದ್ಧೇತ ಇತಿ, ಕರ್ಮಕ್ಕೆ ಅವು ವಿರೋಧವಾದ ಹೇಳಿಕೆಗಳು. ಆದ್ದರಿಂದ ಯುಕ್ತ ಏವ ಸರಿಯಾಗಿ ಹೇಳಲಾಗಿದೆ, ಏಷಾಂ ಕರ್ಮಸು ಅವಿನಿಯೋಗ, ಈ ವಿಷಯಗಳನ್ನ ಕರ್ಮದ ಜೊತೆಗೆ ಜೋಡಿಸುವ ಅವಶ್ಯಕತೆ ಇಲ್ಲ. ಅಂದ್ರೆ ಕರ್ಮ ಜ್ಞಾನ ಸಮುಚ್ಚಯ ಇಂಪಾಸಿಬಲ್. ಸಾಂಪ್ರದಾಯಿಕವಾಗಿ ಭಗವತ್ಪಾದಾಚಾರ್ಯರ ಪೀಠಿಕಾ ಕ್ರಮದಲ್ಲಿ ಇದು ಮೊಟ್ಟ ಮೊದಲಿಗೆ ಸಿದ್ಧ ಮಾಡುವಂತಹದ್ದು ವಾಡಿಕೆಯಾಗಿದೆ. ಏನು ಸಿದ್ಧವಾಗಬೇಕು? ಕರ್ಮ ಜ್ಞಾನ ಸಮುಚ್ಚಯ ಸಾಧ್ಯವಿಲ್ಲ. ಭಾಷ್ಯದ ಹೋಗೋಣ. ನ ಹಿ ಏವಂ ಲಕ್ಷಣಂ ಆತ್ಮನಃ ಯಾಥಾತ್ಮ್ಯಂ ಉತ್ಪಾದ್ಯಂ ವಿಕಾರ್ಯಂ ಆಪ್ಯಂ ಸಂಸ್ಕಾರ್ಯಂ ಕರ್ತೃಭೋಕ್ತೃರೂಪಂ ವಾ ಯೇನ ಕರ್ಮಶೇಷತಾ ಸ್ಯಾತ್. ಇನ್ನೊಂದು ಏನನ್ನಾದರೂ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದ್ದಲ್ಲಿ ನಾಲ್ಕು ತರ ಪ್ರಾಪ್ತಿ ಮಾಡಿಕೊಳ್ತಾರೆ. ಒಂದು ಉತ್ಪಾದ್ಯಂ, ಇಲ್ಲದೇ ಇರುವುದನ್ನ ಹುಟ್ಟಿಸಿಕೊಂಡು ಪಡೆಯುತ್ತಾರೆ. ಘಟ ಇದ್ದಿದ್ದಿಲ್ಲ, ಘಟವನ್ನ ಉಂಟು ಮಾಡಿದ್ವಿ, ಈಗ ಘಟವನ್ನು ಉಪಯೋಗ ಮಾಡುತ್ತೀವಿ. ಟೇಬಲ್ ಇದ್ದಿದ್ದಿಲ್ಲ, ಟೇಬಲ್ ಅನ್ನು ಉಂಟು ಮಾಡಿದ್ವಿ, ಈಗ ನಾವು ಉಪಯೋಗ ಮಾಡ್ಬೋದು. ಜೋಳ ಇದ್ದಿದ್ದಿಲ್ಲ, ಜೋಳವನ್ನು ಬೆಳೆದ್ವಿ, ಉಂಟು ಮಾಡಿದ್ವಿ, ಅದನ್ನು ನಾವು ಉಪಯೋಗ ಮಾಡ್ಬೋದು. ಹಾಗೆ ಆತ್ಮ ನ ಉತ್ಪಾದ್ಯಂ, ಆತ್ಮ ನ ವಿಕಾರ್ಯಂ, ನ ಆಪ್ಯಂ ನ ಸಂಸ್ಕಾರ್ಯಂ. ಅದು ಉತ್ಪಾದನೆ ಮಾಡುವಂಥದ್ದಲ್ಲ, ವಿಕಾರಗಳಿಗೆ ಒಳಪಟ್ಟು ಪಡೆಯುವಂತಹದ್ದು ಅಲ್ಲ. ಆಪ್ಯಂ ಯಾರಾದರೂ ಹೋಗಿ ತಂದು ಕೊಡುವಂತ ವಸ್ತು ಅಲ್ಲ. ನೋಡಿ, ನಾವು ತಾಜ್ ಮಹಲ್ ಆಗ್ರಾಕ್ ಹೋಗಿದ್ವಿ, ನಿಮಗೆ ನಾವು ತಾಜ್ ಮಹಲ್ ಮಾಡೆಲ್ ತಂದು ಕೊಟ್ಟೆವು ನೋಡಿ, ತಗೊಳ್ಳಿ. ಆಪ್ಯಂ ಬರ್ತ್ಡೇ ಪ್ರೆಸೆಂಟೇಷನ್ ತಂದು ಕೊಟ್ಟಿದ್ದೀವಿ, ಆಪ್ಯಂ. ಹಾಗೆ ಆತ್ಮನನ್ನ ಸದ್ಗುರು ಎಲ್ಲಿಂದ ತಂದು ಕೊಡೋದಿಲ್ಲ. ಆದ್ರಿಂದ ಆಪ್ಯಂ ಅಲ್ಲ. ಮುಂದುವರಿಸ್ತಾರೆ, ಮೇಬಿ ಸಂಸ್ಕಾರ್ಯಂ. ಅದಕ್ಕೆ ಸಂಸ್ಕಾರ ಕೊಡೋದ್ರಿಂದ ಬದಲಾಗಿ ಆತ್ಮ ಆಗ್ತದೆ. ಏನಕ್ಕೆ ಸಂಸ್ಕಾರ ಕೊಡ್ತೀಯಪ್ಪ ನೀನು? ಜೀವಾತ್ಮನಿಗೆ ಸಂಸ್ಕಾರ ಕೊಟ್ಬಿಡು, ಜೀವಾತ್ಮನಿಗೆ ಸಂಸ್ಕಾರ ಕೊಡು. ಕೊಟ್ಟು ಕೊಟ್ಟು ಕೊಟ್ಟು ಕೊಟ್ಟು ಅವನನ್ನು ತಿಕ್ಕಿ ತಿಕ್ಕಿ ಪಾಲಿಶ್ ಮಾಡಿ ಮಾಡಿ ಮಾಡಿ ಮಾಡಿ ಕೊನೆಗೊಂದು ದಿವಸ ಅವನೇನಾಗ್ತಾನೆ? ಆತ್ಮ. ಆತ್ಮ ಮೊದಲಿಗಿದ್ನೋ ಏನು, ಆತ್ಮ ಆದ್ನೋ ಈಗ. ನೀವು ಸಂಸ್ಕಾರ್ಯ ಅಂದ್ರೆ ಆತ್ಮ ಆಗ್ತಾನೆ ಅಂತ ಅರ್ಥ. ಮೊದಲೇ ಆತ್ಮ ಅವನು. ಆದ್ದರಿಂದ ಇವು ನಾಲ್ಕುಗಳು ಇಲ್ಲದೇ ಇದ್ದರಿಂದಾಗಿ ಕರ್ಮಶೇಷತ ನ ಸ್ಯಾತ್, ಕರ್ಮದ ಸಹಾಯವು ಇದಕ್ಕೆ ಬೇಕಾಗಿಲ್ಲ. ಐ ರಿಪೀಟ್, ಕರ್ಮದ ಸಹಾಯವು ಆತ್ಮಗಿನ ಆತ್ಮನನ್ನು ಹೊಂದಲಿಕ್ಕೆ ಕರ್ಮದ ಸಹಾಯವು ಬೇಕಾಗಿಲ್ಲ. ಬೇರೆ ಇನ್ನೆನ್ನಾದರೂ ಹೊಂದಬೇಕಾದ್ರೆ ಅದಕ್ಕೆ ಕರ್ಮದ ಸಹಕಾರ ಬೇಕಾಗ್ತದೆ. ನದಿಯನ್ನು ದಾಟಬೇಕಾಗಿದೆ, ಸಹಕಾರ ಬೇಕಾಗ್ತದೆ, ಒಂದು ಬ್ರಿಡ್ಜ್. ಸಂಕ ಅಂತ ಕರೀತಾರೆ, ಸಂಕ. ಈ ಕಡೆಯಿಂದ ಆ ಕಡೆಗೆ ಸಣ್ಣ ಸಣ್ಣ ತೊರೆಗಳಿರ್ತವೆ. ಸಣ್ಣದಂದ್ರೂ ನೀರು ನಮ್ಮ ತಲೆ ಮೇಲೆ ಎರಡಡಿ ಇರ್ತದೆ. ದಾಟಲಿಕ್ಕಾಗಿ ಸಂಕ ಅಂತ ಮಾಡಿರ್ತಾರೆ. ಆ ಸಂಕದ ಮೇಲೆ ಹೋಗೋದು ಒಂದೇ, ನರಕವನ್ನು ನೋಡಿ ಬರೋದು ಒಂದೇ. ಜೀವ ಹೋಗಿ ಜೀವ ಬರ್ತದೆ, ಒಂದು ಹೆಜ್ಜೆ ತೆಗೆದು ಅಲ್ಲಿಟ್ಟು ಜೀವ ಹೋಗ್ತದೆ, ಮತ್ತೆ ಬರ್ತದೆ, ಮತ್ತೆ ಹೋಗ್ತದೆ, ಮತ್ತೆ ಬರ್ತದೆ. ಒಂದು 50 ಹೆಜ್ಜೆ ಹೋಗ್ಬೇಕು ಅಂತಂದ್ರೆ ಅದು ಹಿಂಗೆ ಹಿಂಗೆ ತೂಗಾಡ್ತಾ ಇದ್ದಾಗ, ಕೆಳಗಡೆ ನೀರು ಪ್ರವಾಹ ಮಾಡ್ತಾ ಇದ್ದಾಗ ಆ ಸಂಕಾನ ತೇಲಿ ಹೊಂಟದೆ ಅಂತ ಅನಿಸ್ತದೆ. ತೂಗು ಸೇತುವೆ ಟೈಪ್ ಕೈಲಿ ಮಾಡಿರ್ತಾರೆ. ಹ್ಯಾಂಗಿಂಗ್ ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್, ಹ್ಯಾಂಡ್ ಮೇಡ್ ಹ್ಯಾಂಗಿಂಗ್ ಬ್ರಿಡ್ಜ್, ಹ್ಯಾಂಡ್ ಮೇಡ್. ಅಲ್ಲಿ ಆ ಬ್ಯಾಂಬೂ ಇಲ್ಲಿ ಅದು ಪರ್ಮನೆಂಟ್ ಅಲ್ಲ, ಅದು ಮಳೆಗಾಲ ಹೋಗಿ ಮುಗಿದ ತಕ್ಷಣ ಮತ್ತೆ ತಳ್ಳಿ ಬಿಡ್ತಾರೆ, ಬ್ರಿಡ್ಜ್ ತಗೊಳ್ತಾರೆ, ಸಂಕ ತೆಗಿತಾರೆ, ಮತ್ತೆ ನೀರೊಳಗೆ ಅಡ್ಡಿಡ್ಕೊಂಡು ಹೋಗ್ತಾರೆ. ಫಸ್ಟ್ ಮಳೆಗಾಲದಲ್ಲಿ ಬಚ್ಚೋಡಿ ಅಂದ್ರೆ 2-3 ಸಂಕ ಇದೆ, ಹಿಂಗಾಗಿ ನನಗೆ ಗೊತ್ತಿದೆ. ಅಲ್ಲಿ ಕರ್ಮ ಶೇಷ ಇದೆ. ಕರ್ಮವನ್ನ ಪ್ರಯತ್ನವನ್ನ ಕಷ್ಟವನ್ನ ಪಡೆದೇನೆ ಆ ಸಂಕ ಆಗೋದಿಲ್ಲ. ಆ ಸಂಕ ಆಗಬೇಕು ಅಂತಂದ್ರೆ ಕರ್ಮಶೇಷ, ಅಡಿಗೆ ಸಿದ್ಧ ಆಗ್ಬೇಕು ಅಂದ್ರೆ ಕರ್ಮಶೇಷ, ಆತ್ಮ ಸಿದ್ಧವಾಗ್ಬೇಕಾದ್ರೆ ಕರ್ಮಶೇಷ. ನ ಕರ್ಮಶೇಷ ಸ್ಯಾತ್. ಭಾಷ್ಯ, ಸರ್ವಾಸಾಂ ಉಪನಿಷದಾಂ ಆತ್ಮಯಾಥಾತ್ಮ್ಯ ನಿರೂಪಣೇನೈವ ಉಪಕ್ಷಯಾತ್ ಗೀತಾನಾಂ ಮೋಕ್ಷಧರ್ಮಾಣಾಂ ಚ ಏವಂ ಪರತ್ವಾತ್ ತಸ್ಮಾತ್ ಆತ್ಮನಃ ಅನೇಕತ್ವ ಕರ್ತೃತ್ವ ಭೋಕ್ತೃತ್ವಾದಿ ಚ ಅಶುದ್ಧತ್ವ ಅಪಾಪವಿದ್ಧತ್ವ ಆದಿ ಚ ಉಪಾದಾಯ ಲೋಕಬುದ್ಧಿ ಸಿದ್ಧಂ ಕರ್ಮಣಿ ವಿಹಿತಾನಿ. ಸರ್ವಾಸಾಂ ಉಪನಿಷದಾಂ, ಎಲ್ಲ ಉಪನಿಷತ್ತುಗಳಲ್ಲಿ ಆತ್ಮ ಯಥಾತ್ಮ್ಯ ನಿರೂಪಣೇನೈವ, ಆತ್ಮನ ಯಥಾವಸ್ಥೆಯನ್ನ ಯಥಾಸ್ಥಿತಿಯನ್ನ, ಆತ್ಮನ ಯಥಾಸ್ಥಿತಿ ಅಂದ್ರೇನು, ಆತ್ಮನ ಸ್ವರೂಪವನ್ನು ನಿರೂಪಣೇನೈವ ಉಪಕ್ಷಯಾತ್, ನಿರೂಪಿಸಲಿಕ್ಕಾಗಿಯೇ ಎಲ್ಲ ಉಪನಿಷತ್ತುಗಳು ಲಭ್ಯ ಇವೆ. ಎಲ್ಲ ಉಪನಿಷತ್ತುಗಳು ಯಾಕೆ ಲಭ್ಯ ಇವೆ? ಆತ್ಮನನ್ನು ತಂದುಕೊಡೋದಕ್ಕಲ್ಲ, ಆತ್ಮನ ಹುಟ್ಟಿಸಲಿಕ್ಕಲ್ಲ, ಆತ್ಮನ ವಿಕಾರ ಮಾಡಲಿಕ್ಕಲ್ಲ, ಆತ್ಮನ ಸಂಕಾರ ಮಾಡಲಿಕ್ಕಲ್ಲ, ಮತ್ತು ಏನಕ್ಕಾಗಿವೆ? ಯಥಾತ್ಮ್ಯ ನಿರೂಪಣೇನೈವ, ಆತ್ಮನ ಯಥಾರ್ಥವಾದ ಆತ್ಮನನ್ನು ನಿರೂಪಿಸಬೇಕಾಗಿ. ರೂಢಿ ಆತ್ಮ ಅಲ್ಲ, ವ್ಯಾವಹಾರಿಕವಾಗಿ ಆತ್ಮ ಅಲ್ಲ, ಜೀವಾತ್ಮ ಪರಮಾತ್ಮ ಅನ್ನುವಂತಹ ಆತ್ಮ ಅಲ್ಲ. ರೂಢಿಕೆಯಲ್ಲಿ ಇದೆಯು ಮಾತಾಡುವುದು ಜೀವಾತ್ಮ, ಮಾತಾಡಿದ್ದು ಕೇಳಿಸೋದು ಜೀವಾತ್ಮ, ಜೀವಾತ್ಮ ಜೀವಾತ್ಮ ಹ್ಯಾಂಡ್ ಇನ್ ಹ್ಯಾಂಡ್. ನಿನಗೆ ನಾನು ಸಾಕ್ಷಿ, ನನಗೆ ನೀ ಸಾಕ್ಷಿ, ನೀನೇನೋ ನನಗೆ ಸಾಕ್ಷಿ, ಈ ಜೀವಾತ್ಮನಿಗ್ ನಾ ಸಾಕ್ಷಿ ಹೇಳ್ತೀನಿ, ನಾನು ಹೇಳ್ತೀನಿ ಏನೋ ನೀ ಜೀವಾತ್ಮ ಅಂತ ನಾನು ಸಾಕ್ಷಿ ಹೇಳ್ತೀನಿ. ಜೀವಾತ್ಮನಿಗೆ ಜೀವಾತ್ಮನ ಸಾಕ್ಷಿ ಆಗಿದ್ದೆ ಆದರೆ ಆತ್ಮಜ್ಞಾನ ಯಾರಿದೆ? ಎಲ್ಲರೂ ಹ್ಯಾಂಡ್ ಇನ್ ಹ್ಯಾಂಡ್ ಇವೆ. ಜೀವಾತ್ಮ ಎಲ್ಲ ಜೀವಾತ್ಮರು ನೋಡು, ಇವನ್ ಅದು ಕೂಡ ಜೀವಾತ್ಮ. ಬಂದ ನಾನು ನಿನ್ನ ಚೈನ್ ಕಟ್ಟು ಬಂದ್ರೆ ವೈ ಅಂತ ಕೂಗ್ತದೆ ಹಂಗೆ, ಅದು ಜೀವಾತ್ಮನೇ. ವಾ ವಾ ವಾ ವಾ ಬಿಡ್ರಿ ಬಿಡ್ರಿ ನಂಗೆ ಬಿಡ್ರಿ, ಅದು ಜೀವಾತ್ಮನೇ. ಎಲ್ಲರೂ ಜೀವಾತ್ಮರೇ ಆದಾಗ ತಪ್ಪೇನಿಲ್ಲ. ಏನು ಪರಮಾತ್ಮನಿಗೆ ಅಲ್ಲ ನಾವು ಲಕ್ಷ್ಯ ಕೊಡದೇ ಇರೋದು ಏನು ತಪ್ಪಲ್ಲ. ಈಗ ಎಲ್ಲರೂ ಯಾರು ನಾವು? ಮತ್ತು ಪರಮಾತ್ಮನ ಲಕ್ಷ್ಯ ಯಾರು ಕೊಡೋ ಸಾಧ್ಯತೆನೇ ಬರುವುದಿಲ್ಲ. ಹಾಗೇನಾದರೂ ಪರಮಾತ್ಮನ ಕಡೆಗೆ ನಾವು ಲಕ್ಷ್ಯ ಕೊಟ್ರೆ ಆ ಪರಮಾತ್ಮನ ಒಬ್ಬ ದೊಡ್ಡ ಜೀವಾತ್ಮ ಆಗ್ತಾನೆ ಇಲ್ಲ. ನಿನಗೆ ನಿಮ್ಮ ಚಿಕ್ಕಪ್ಪನ ಕಡೆ ಲಕ್ಷ್ಯ ಇತ್ತ, ಅವನಿಗೆ ಹೆಣ್ಣು ಕೊಟ್ಟ ಮಾವನ ಕಡೆ ಲಕ್ಷ್ಯ ಇತ್ತ, ನಮಗೆ ಪರಮಾತ್ಮ ಕಡೆ ಲಕ್ಷ್ಯ ಇದೆ ಅಂತಂದ್ರೆ ಆ ಪರಮಾತ್ಮ ಏನಾಗ್ಬಿಟ್ಟ? ಅವನು ಕೂಡ ಚಿಕ್ಕಪ್ಪ ದೊಡ್ಡಪ್ಪನಂಗೆ ಹೌದು ದೊಡ್ಡ ಜೀವಾತ್ಮ. ಎಲ್ಲದು ಜೀವಾತ್ಮರೇ. ಎಲ್ಲೋ ಕೆಲವರಿಗೆ ಮಾತ್ರ ಜಿಜ್ಞಾಸ ಶುರುವಾಗ್ತದೆ, ನಾನು ಹೆಂಗೆ ಜೀವಾತ್ಮ, ನಾನು ಸುಖಿ ದುಃಖಿ ಹಾಗೆ, ನನಗೆ ಜನ್ಮ ಮರಣಗಳಿವೆ, ಇದರ ಅರ್ಥ ಏನು, ಈ ಸೃಷ್ಟಿ ಅಂದ್ರೆ ಏನು, ಈ ಸೃಷ್ಟಿಗೆ ಕಾರಣ ಏನು, ಈಶ್ವರ ಅಂದ್ರೆ ಯಾರು, ಈಶ್ವರನ ಜಗತ್ತು ಇದರ ಅರ್ಥ ಏನು, ಇತ್ಯಾದಿ ವಿಷಯಗಳಲ್ಲಿ ಜಿಜ್ಞಾಸ ಕಾರಣ. ಅವನ ಸಾಧಕನ, ಅವನೇ ಮುಮುಕ್ಷ. ಈ ಮುಕ್ಷವೇ ಮುಂದೆ ಮುಕ್ತಿಯನ್ನು, ಜೀವನ್ ಮುಕ್ತಿಯನ್ನ ಹೊಂದುತ್ತಾನೆ. ಹೀಗಿದ್ದ ಪಕ್ಷದಲ್ಲಿ ಎಲ್ಲರೂ ಕೂಡ ಅಜ್ಞಾನದ ಅವಿವೇಕದ ನಾನ್ ಥಿಂಕಿಂಗ್ ಪಾರ್ಟ್ನರ್ಸ್, ನಾನ್ ಥಿಂಕಿಂಗ್ ಪಾರ್ಟ್ನರ್ಸ್. ಸಮಸ್ತ ಜೀವರಾಶಿಗಳು ಯಾರಿವರು? ನಾನ್ ಥಿಂಕಿಂಗ್ ಕಾರ್ಪೊರೇಟ್ ಕಂಪನಿ. ನಾನ್ ಥಿಂಕಿಂಗ್. ಹೀಗಾಗಿ ಏನಪ್ಪ ಉಪನಿಷತ್ ಪ್ರಾರಂಭ ಮಾಡ್ತಾ ಇದೆ ಅಂತಂದ್ರೆ, ಸರ್ವಾಸಾಂ ಉಪನಿಷದಾಂ ಆತ್ಮ ಯಾಥಾತ್ಮ್ಯ ನಿರೂಪಣೇನೈವ ಉಪಕ್ಷಯಾತ್. ಈ ಒಂದು ಭಗವದ್ಗೀತಾ ಕೂಡ ಅದನ್ನೊಂದು ಮಾತು ಹೇಳಿದ್ದಾರೆ ಇಲ್ಲಿ. ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು, ಉಪನಿಷತ್ತಿನಲ್ಲಿಯೇ ಹೇಳಿಕೆ ಅಲ್ಲ ಇದು. ಇದು ಉಪನಿಷತ್ತಿನ ಮೇಲೆ ವ್ಯಾಖ್ಯಾನ ಮಾಡಿದಂತಹ ಭಗವತ್ಪಾದಾಚಾರ್ಯರ ಹೇಳಿಕೆ ಇದು. ಭಗವತ್ಪಾದಾಚಾರ್ಯರು ಭಗವದ್ಗೀತೆಯನ್ನು ಭಾಷೆ ಬರೆದಿದ್ದಾರೆ. ಹೀಗಾಗಿ ಭಗವದ್ಗೀತೆಯ ತಮ್ಮ ಭಾಷೆಯಲ್ಲಿ ಕೋಟ್ ಮಾಡಬಾರ್ದು ಅಂತ ಏನೇನಿಲ್ಲ. ಅವರು ಭಗವದ್ಗೀತೆಯಲ್ಲಿ ಕೋಟ್ ಮಾಡಿಲ್ಲ, ನಾನು ಭಗವದ್ಗೀತೆಗೆ ಏನು ತಾವು ಭಾಷ್ಯ ಬರೆದಿದ್ದಾರೋ ಆ ಭಾಷ್ಯದಲ್ಲಿ ಈ ಕೋಟ್ ಮಾಡ್ತಾ ಇದ್ದಾರೆ. ಏನು ಗೀತೆಯಲ್ಲಿ ಕೂಡ ಅದನ್ನು ಹೇಳ್ತಾರೆ, ಮೋಕ್ಷ ಧರ್ಮಾಣಾಂಚ ಏವಂ ಪರತ್ವಾತ್. ಭಗವದ್ಗೀತೆಯ ಅಂತರಾರ್ಥವು ಕೂಡ ಮೋಕ್ಷ ಉಪದೇಶವೇ ಆಗಿದೆ. ಹೌದು, ಗೀತಾನಾಂ ಮೋಕ್ಷ ಧರ್ಮಾಣಾಂ ಚ ಏವಂ ಪರತ್ವಾತ್, ಅದೇ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಕ್ಲಿಯರ್? ತಸ್ಮಾತ್ ಆತ್ಮನಃ ಅನೇಕತ್ವ ಕರ್ತೃತ್ವ ಭೋಕ್ತೃತ್ವಾದಿ ಚ ಅಶುದ್ಧತ್ವ ಅಪಾಪವಿದ್ಧತ್ವ ಆದಿ ಚ ಉಪಾದಾಯ ಲೋಕಬುದ್ಧಿಸಿದ್ಧಂ ಕರ್ಮಾಣಿ ವಿಹಿತಾನಿ. ವೆರಿ ಬ್ಯೂಟಿಫುಲ್ ಆಗಿದೆ. ಗೀತಾನ ಮೋಕ್ಷ ಧರ್ಮಾಣಾಂಚ ಏವಂ ಪರತ್ವಾತ್. ಭಗವದ್ಗೀ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೂಡ ಮೋಕ್ಷ ಧರ್ಮ, ಮೋಕ್ಷದ ಲಕ್ಷಣಗಳನ್ನೇ ವಿವರಿಸಲಾಗಿದೆ. ಅದೇ ಹೆಚ್ಚಿನ ಮಟ್ಟದಲ್ಲಿ ವಿವರಿಸಲಾಗಿದೆ ಪರತ್ವಾತ್. ಆದ್ದರಿಂದ ತಸ್ಮಾತ್ ಆತ್ಮನಃ ಅನೇಕತ್ವ, ಅನೇಕ ಆತ್ಮರಿದ್ದಾರೆ. ಕರ್ತೃತ್ವ ಆತ್ಮನು ಕರ್ತೃ ಆಗಿದ್ದಾನೆ. ಭೋಕ್ತೃತ್ವ ಆತ್ಮನು ಭೋಕ್ತ ಆಗಿದ್ದಾನೆ. ಆದಿಚ ಶುದ್ಧತ್ವ ಪಾಪವಿದ್ಧತ್ವ ಚ ಉಪಾದಾಯ. ಏನಾಗಿದೆ ಉಪಾದಾಯ? ಲೋಕ ಬುದ್ಧಿ ಸಿದ್ಧಂ. ಲೋಕ ಬುದ್ಧಿ ಇನ್ ಜನರಲ್ ಪೀಪಲ್ ಹ್ಯಾವ್ ಕನ್ಕ್ಲೂಡೆಡ್. ಇಷ್ಟಂದು ಹೇಳಬೇಕಲ್ಲ, ಇನ್ ಜನರಲ್ ಸಮಾಜವು, ಸಮಾಜದ ಜನರು ಒಪ್ಪಿಕೊಂಡಿದ್ದಾರೆ. ಏನಪ್ಪ ಅಂತಂದ್ರೆ ಆ ಪರಮಾತ್ಮನು ಅನೇಕ ಅನೇಕವಾಗಿದ್ದಾನೆ. ಅರ್ಥ ಆಯ್ತಾ? ನಿನ್ನ ಕೇಳಿ ಪ್ರಶ್ನೆ, ಪರಮಾತ್ಮನು ಏನಾಗಿದ್ದಾನೆ? ಅನೇಕವಾಗಿದ್ದಾನೆ. ಲೋಕ ರೂಢಿ ಒಪ್ಕೊಂಡ್ಬಿಟ್ಟಾರೆ. ನಾವೊಬ್ರು ಇಲ್ಲ ಮಲಗೊಂಡಲ್ಲಿ ಮೂನೇಳು ಕೂತ್ಕೊಂಡು ಏನ್ ಹೇಳ್ತಾ ಇದ್ದೇವೆ, ಇಲ್ಲಪ್ಪ ಒಬ್ಬನೇ ಅನೇಕವಾಗಿ ತೋರ್ತಾ ಇದ್ದಾನೆ ಅಂತ ನಾವು ಹೇಳ್ತೇವೆ. ಇಲ್ಲ ಇಲ್ಲ, ನೀವು ಒಬ್ಬನ ನೀವೇ ಇಟ್ಕೊಳ್ರಿ, ನಮ್ಮ ಅನೇಕರೇ ಬೇಕು ನಮಗೆ. ಅನೇಕತ್ವ, ಕರ್ತೃತ್ವ, ಭೋಕ್ತೃತ್ವಾದಿಚ, ಅಶುದ್ಧತ್ವ, ಅಪಾಪ ಅಲ್ಲ ಸಾರಿ ಪಾಪವಿದ್ಧತ್ವ ಆದಿ ಚ ಉಪಾದಾಯ ಲೋಕ ಬುದ್ಧಿ ಸಿದ್ಧಂ ಕರ್ಮಣಿ ವಿಹಿತಾನಿ. ಹೀಗಾಗಿ ಇನ್ ಜನರಲ್ ಹೆಚ್ಚಿನ ಮಟ್ಟಕ್ಕೆ ಜನ ಅವಿವೇಕಿಗಳು, ಅಜ್ಞಾನಿಗಳು, ಅವಿದ್ಯಾವಂತರಾದವರು, ವಿಚಾರಣಾ ಕೊರತೆ ಇದ್ದವರು, ಇವರು ಏನು ಕನ್ಕ್ಲೂಡ್ ಮಾಡುತ್ತಿದ್ದಾರೆ ಅಂತಂದ್ರೆ ಭಗವಾನ್ ಅನೇಕತ್ವ, ಈಶ್ವರನು ಅನೇಕವಾಗಿದ್ದಾನೆ. ಕರ್ತೃತ್ವ ಅವನು ಏನೋ ಮಾಡ್ತಾ ಇದ್ದಾನೆ, ಎಲ್ಲೋ ಇಟ್ಟುಕೊಂಡು ಈ ಸೃಷ್ಟಿಯನ್ನು ಮಾಡಿದ. ವೇದಾಂತಿಗಳು ಕೂಡ ಭಗವಂತನೇ ಸೃಷ್ಟಿಯನ್ನು ಮಾಡಿದ ಅಂತ ಹೇಳ್ತದೆ, ಆದ್ರೆ ಭಗವಂತ ಎಲ್ಲೋ ಇದ್ದುಕೊಂಡು ಈ ಸೃಷ್ಟಿಯನ್ನು ಮಾಡಿದ ಅಂತ ಹೇಳೋದಿಲ್ಲ. ಕರ್ತೃತ್ವ ಭೋಕ್ತೃತ್ವಾದಿ ಚ ಅಶುದ್ಧತ್ವ ಪಾಪವಿದ್ಧತ್ವಾದಿ ಚ ಉಪಾದಾಯ ಲೋಕ ಬುದ್ಧಿ ಸಿದ್ಧಂ. ಹೀಗಾಗಿ ಲೋಕ ಬುದ್ಧಿಗೆ ಸಿದ್ಧವಾಗಿ ಹೋಗಿದೆ. ಏನು ಸಿದ್ಧವಾಗಿದೆ ಹೇಳಿ? ಕರ್ಮಾಣಿ ವಿಹಿತಾನಿ, ವಿಹಿತ ಕರ್ಮಗಳು, ನಿಷಿದ್ಧ ಕರ್ಮಗಳು, ಕಾಮ್ಯ ಕರ್ಮಗಳು, ಪ್ರಾಯಶ್ಚಿತ್ತ ಕರ್ಮಗಳು, ಉದಾಹರಣೆ ಲಿಸ್ಟ್ ಕೊಡ್ತಾರೆ. ಏನ್ ಲಿಸ್ಟ್? ಅಲ್ಲಿ ಮುಟ್ಟಬೇಡ, ಇಲ್ಲಿ ಮುಟ್ಟು, ಇಲ್ಲಿ ಮುಟ್ಟಬೇಡ, ಅಲ್ಲಿ ಮುಟ್ಟು, ಅಲ್ಲಿಂದ ಇಲ್ಲಿಗೆ ಜಿಗಿ, ಇಲ್ಲಿಂದ ಅಲ್ಲಿಗೆ ಜಿಗಿ. ಡೂಸ್ ಅಂಡ್ ಡೋಂಟ್ಸ್. ಆ ಕೈಲಿ ಮುಟ್ಬೇಡ, ಈ ಕೈಲಿ ಮುಟ್ಟು, ಈ ಕೈಲಿ ಮುಟ್ಬೇಡ, ಆ ಕೈಲಿ ಮುಟ್ಟು. ಲೋಕದೊಳಗೆ ಹೀಗೆ ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಅವ್ರು ಬರ್ದೆ ಬಿಡ್ತಾರೆ. ಲೋಕ ಬುದ್ಧಿ ಸಿದ್ಧಂ ಕರ್ಮಾಣಿ ವಿಹಿತಾನಿ, ವಿಹಿತಾನಿ ಕರ್ಮಾಣಿ ಲೋಕ ಲೋಕ ಬುದ್ಧಿ ಸಿದ್ಧಂ. ಧರ್ಮಶಾಸ್ತ್ರ ಏನ್ ಹೇಳ್ತದೋ ಆಮೇಲೆ ನೋಡೋಣಂತೆ. ನಿಮಗೂ ಸಂಸ್ಕೃತ ಬರ್ದಿಲ್ಲ, ನನಗೂ ಸಂಸ್ಕೃತ ಬರ್ದಿಲ್ಲ. ಆ ಲೋಕ ರೂಢಿ ಏನ್ ಹೇಳ್ತದ ನೋಡಿ, ಏನು ಮಾಡಂಗಿಲ್ಲ ಅಲ್ಲ ಆಶಂಗುಗೆ, ಬರೀ ಕುತ್ಕೊಂಡು ಕೇಳ್ತೀರಿ. ಇಡೀ ಜಗತ್ತು ಬೆಂಕಿ ಹತ್ತಿ ಉರಿಲಿಕ್ಕಿರ್ತದೆ. ನೋಡಿದ್ರಾ ರೇಟ್ ಏನದ, ನೋಡಿದ್ರಾ ರೈಲ್ ರೇಟ್ ಏನದ, ನೋಡಿದ್ರಾ ಡೀಸೆಲ್ ರೇಟ್ ಏನದ. ಸುಮ್ಮನೆ ಕೊಡ್ತೀರಿ ಎಂಟೆಂಟು ತಾಸಲ್ಲಿ ಹೋಗಿ, ಏನ್ ಮಾಡ್ತೀರಿ ನೀವು? ಲೋಕ ರೂಢಿ ತಪ್ಪಲ್ಲ ಅವ್ರಿಗೂ, ಅವರಿಗೆ ಅದೇ ಜೀವನ. ಇದನ್ನ ಬಿಟ್ಕೊಟ್ಟು ಇನ್ನೊಂದು ವಿಷಯ ಇದೆ ಅನ್ನೋ ಎಚ್ಚರವೇ ಇಲ್ಲ ಅವರಿಗೆ. ಬೇಜಾರು ಮಾಡ್ಕೋಬಾರ್ದು. ಹಾಗೆ ಜನ ನೀವು ವಾದ ಮಾಡಿದಾಗ ಮನೆಯಲ್ಲಿ ಸದಸ್ಯರು ಕೂಡ ವಾದ ಮಾಡ್ತಾರೆ, ಬೇಜಾರು ಹೇಳಬಾರ್ದು. ನೀವು ಮಾತಾಡ್ತಾರೆ, ಏನ್ ಮಾಡ್ತೀರಿ? ಜಪ ಮಾಡ್ತೀರಿ, ಆಮೇಲೆ ಏನ್ ಮಾಡ್ತೀರಿ? ಊಟ. ಹಾ ಹಾ, ಊಟ ಮಾಡ್ತೀರಿ. ಹಾಗಾದ್ರೆ ಮಠಕ್ಕೆ ಯಾಕೆ ಹೋಗ್ತೀರಿ ನೀವು? ಜಪ ಮಾಡಿ ಊಟ ಮಾಡ್ಲಿಕ್ಕೆ. ಜಪ ಎಷ್ಟು ಮಾಡ್ತೀರಿ? 15 ನಿಮಿಷ. ಊಟ ಎಷ್ಟು ಮಾಡ್ತೀರಿ? 45 ನಿಮಿಷ. ಅಲ್ಲ, ಲೇನ್ದೇನ್ ಕರ್ನೆ ವಿರಿ ಕುಚ್ಚ ಕ್ಯಾಲ್ಕುಲೇಷನ್ ಇರುತ್ತೆ. ಕೊಟ್ಟು ತಗೊಳ್ಳೋದು ಮಾಡೋಣ, ಬೇಡ ಅಂತ ಹೇಳಂಗಿಲ್ಲ. ಕೊಟ್ಟು ತಗೊಳ್ಳೋದ್ರ ಒಂದು ಲಾಜಿಕಲ್ ಲೆಕ್ಕಾಚಾರ ಬೇಕಲ್ಲ. ನೀ ಭಗವಂತನಿಗೆ ಕೊಡೋದು 15 ನಿಮಿಷ, ಭಗವಂತ ನಿನಗೆ ಎಷ್ಟು ಕೊಡ್ಬೇಕು? 45 ನಿಮಿಷ ಕೊಡ್ಬೇಕು. ಅಲ್ಲೊಂದು ಮಠ ಇದೆ ಧಾರವಾಡ ಹತ್ರ, ಅಲ್ಲೇ ಬರ್ತಾರೆ ದಿವಸ ದಿವಸ ಜನ ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ. ಅದು ಯಾಕೆ ಬರ್ತಾರೆ ಅಂತಂದ್ರೆ, 12 ಗಂಟೆಗೆ ಜಪ ಮಾಡಬೇಕು, 12:30 ವರೆಗೂ ಜಪ ಮಾಡಬೇಕು. ಜಪ ಮಾಡಿ ಮುಗಿದ್ಮೇಲೆ ಅವರಿಗೆ ತಟ್ಟೆ ಕೊಡ್ತಾರೆ, ಆಮೇಲೆ ಊಟ. ಆ ಜಪ ಮಾಡ್ತಾನೋ ಇಲ್ಲ ಅನ್ನೋದನ್ನ ನೋಡ್ತಾರೆ. ಜಪ ಮಾಡಿದ್ರೆ ಅವನಿಗೆ ತಟ್ಟೆ ಊಟ. ಊಟನು ಮಸ್ತ್ ಇರ್ತದೆ ಬ್ರಾಹ್ಮಣರ ಊಟ. ಈ ಊಟನು ಭಾರಿ ಮಸ್ತ್ ಇರ್ತದೆ ಪ್ರಹ್ಲಾದ್ ಜೋಶಿ ಊಟ. ಶಿಸ್ತ್ ಸಂಬಾರ ಅಂತ ಹಂಗೆ ಕುಡಿದದ್ದೇ ಕುಡಿದ್ ಹಾಕೊಂಡದ್ದು ಹಾಕ್ತು ಹರಿ ರುಚಿ. ಅಷ್ಟು ರುಚಿ ಊಟ ನಾ ಇಲ್ಲ, ಮತ್ತೆ ಬೇರೆ ಬಿಸಿ ಊಟ ಇಲ್ಲೂ ನಾ ಮಾಡಿಲ್ಲ. ಅಷ್ಟು ರುಚಿ ನಾವು ಬಿಸಿ ಊಟ ಬರ್ತದೆ ಈಗ ಹುಬ್ಳಿಗೆ ಮಧ್ಯಾಹ್ನ ಬಿಸಿ ಊಟ. ಯಾರಿಗೆ? ಶಾಸ್ತ್ರಾಲಯ ಮಕ್ಕಳಿಗೆ, ಆನಂತರ ರೆಗ್ಯುಲರ್ ಮಕ್ಕಳಿಗೆ ಕೊಡಲ್ಲ, ರೆಗ್ಯುಲರ್ ಮಕ್ಕಳಿಗೆ ಎಲ್ರಿಗೂ ಬಿಸಿ ಊಟ ಫ್ರೀ ಅನ್ನೋದು ಕೊಡ್ತಾರೆ. ಆದ್ರೆ ಪ್ರಹ್ಲಾದ್ ಜೋಶಿ ಆರ್ಡರ್ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ತಂದ್ರು ಅದನ್ನು ಕಳ್ಸ್ಕೊಡ್ತಾರೆ. ಎಲ್ಲರಿಗೆ ಏನು ಕಳ್ಸ್ಕೊಂಡು ನಮಗೂ ಕಳ್ಸ್ಕೊಡ್ತಾರೆ. ಏನೇನ ಭಾರಿ ಲೆಕ್ಕಾಚಾರ ಹಾಕಿ ಮಾಡ್ಯಾರ ನಾವು. ಅದು 1 ತಿಂಗಳ ಮುಗಿದ್ಮೇಲೆ ಗೊತ್ತಾಗ್ತದೆ ನಾವು ಎಷ್ಟು ಉಳಿತಾಯ ಮಾಡೀವಿ. ಆ ಉಳಿತಾಯ ಮಾಡಿದ್ದು ಎಲ್ಲೋ ತಂದು ನೋಡಿಕೊಂಡು ಸಿಗೋದೇ ಇಲ್ಲ, ಮತ್ತೆ ಹೋಗೇ ಬಿಟ್ಟಿರ್ತದೆ ಎಲ್ಲೋ ಒಂದ್ಗಳ ಮೂಲೆ ಹೋಗಿಬಿಟ್ಟಿರ್ತದೆ. ಲೋಕ ಬುದ್ಧಿ ಆಗಿದೆ. ಲೋಕ ಬುದ್ಧಿ ಸಿದ್ಧಂ ಏನಪ್ಪ, ಕರ್ಮಾಣಿ ವಿಹಿತಾನಿ. ವಿಹಿತಾನಿ ಅಂದ್ರೆ ಮಾಡಲೇಬೇಕಾದ ಕರ್ಮಗಳನ್ನ ಮಾಡಲೇಬೇಕು. ಕರ್ಮಗಳಿಂದಲೇ ಮುಕ್ತಿ, ಕರ್ಮದಿಂದಲೇ ಮೋಕ್ಷ, ಕರ್ಮದಿಂದಲೇ ಫಲಪ್ರಾಪ್ತಿ, ಕರ್ಮದಿಂದಲೇ ಶಾಂತಿ ಸಂತೋಷ. ಅವ್ರು ಹಂಗ ಮಾಡ್ತಾರೆ. ಹೆಂಗಂದ್ರೆ ನಾನು ನೋಡೀನಿ, ಉತ್ಪ್ರೇಕ್ಷೆಯಾಗಿ ಮಾತಾಡುದಿಲ್ಲ. ಅಹೋಮ ಹವನಾದಿಗಳು ನಡೀತಾ ಇರ್ಬೇಕಾದ್ರೆ ಹೆಂಗ್ ನಿಂತಿರ್ತಾರೆ ಅಂತಂದ್ರೆ, ಏನು ಈಗ ಅವ ಅಗ್ನಿದೇವ ಬಂದು ಬಿಡ್ತಾನೆ, ನಮ್ಮನ್ನ ಗಟ್ಟಿಯಾಗಿ ತಪ್ಪಿಕೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ ಅನ್ಕೋತ ನಿಂತಿರ್ತಾರೆ. ಅವಾಗ ಇವಾಗ ಹೆಂಗ್ ಮಾಡ್ತಿರ್ತಾರೆ ಸುಮಳ ಕಣ್ಣೀರ್ ಹೊಗೆ. ಸಂತೋಷ ಎಷ್ಟು ಅದೆಲ್ಲ ಮಾಡ್ಬೇಕಾದ್ರೆ ಅವರಿಗೆ ಸಂತೋಷ, ಅದು ಎಂತ ಸಂತೋಷ ಅವರಿಗೆ ಎಂಜಾಯ್. ಸೀತಾರಾಮಯ್ಯ ಅಂತ ಬರೀ ಹಾಸನದವ್ರ ನನಗೊಂದು ಯಜ್ಞ ಕರೆದು ಹಾಗೋ ಮಾರ್ಕಂಡೇಯ ಹೋಮ ಮಗನ ಜನ್ಮ, ಮೊಮ್ಮಗನ ಜನ್ಮ ದಿವಸದ ದಿವಸ ಮಾರ್ಕಂಡೇಯ ಹೋಮ ಮಾಡಿಸಿ ಹೋಗಿದ್ದು. ಭಾರಿ ಬಿಸಿಲು, ಎಷ್ಟು ಬಿಸಿಲು, ಸಾವಿರಾರು ಜನ. ನಾವು ಹೋಗಿದ್ದು ಇಳಿದಿತ್ತು, ಸ್ನಾನ ಮಾಡಿತ್ತು, ರೂಮ್ ಬಿಟ್ಟು ಹೊರಗೆ ಹೋಗೋದು, ಕಿರಿಕಾಗೆಲ್ಲ ನೋಡ್ಕೊಂಡು ನಿಂತಿದ್ವಿ. ಯಾರು ಬಂದು ಮುಟ್ಟಿದ್ರು? ಸೀತಾರಾಮಯ್ಯ. ಸೀತಾರಾಮಯ್ಯ ಸೀತಾರಾಮ್ ಸೀತಾರಾಮ್ ಬಂದ. ಬಂದು ನಮಸ್ಕಾರ ಮಾಡಿ ನೋಡಿದ್ರ, ಸ್ವಾಮಿ ನೀವು 8 ವರ್ಷದಿಂದ ಹಾಸನಿಗೆ ಬರ್ತಾ ಇದ್ದೀರಿ, ಒಂದು ಸಲ ಆದರೂ ಇಷ್ಟು ಜನ ಬಂದಿದ್ದಾರೆ ನಿಮಗೆ? ನಾನು ಒಂದೇ ಆಶ್ಚರ್ಯ ಆಗ್ತದಪ್ಪ, ಇಷ್ಟೊಂದು ಜನ ಇದ್ದಾರೆ ಇಲ್ಲಿ, ಶ್ರದ್ಧಾವಂತರು ಭಕ್ತಿಯಿಂದ ಕೂಡುವುದು, ಇಷ್ಟೊಂದು ಜನ ಇದೆ ನನಗೂ ಆಶ್ಚರ್ಯ ಆಗ್ತದೆ. ಅದೇ ಹೇಳೋ ಸ್ವಾಮಿ, ಯಾರು ಬೇಕಾಗಿದೆ ನಿಮಗೆ ಗೊತ್ತಿಲ್ಲ, ಯಾರು ಬೇಕಾಗಿದೆ ನಿಮಗೆ ಪರಿಶುದ್ಧ ನೋಡಿ ನೋಡಿ ನೋಡಿ ಎಷ್ಟು ಭಕ್ತಿ ಎಷ್ಟು ಶ್ರದ್ಧ ತುಂಬಿ ತುರುತ್ತದ್ ನೋಡಿ. ಹೌದಪ್ಪ, ನಾವು ಈಗ ಇದೆಲ್ಲ ನೋಡಿಬಿಟ್ಟು ಅರ್ಧ ತಾಸು ಅದು ನಾವು ನೋಡ್ಲಿಕ್ಕಿತ್ತು, ಒಂದು ಪಾಠ ಕಲಿತೆ. ಏನ್ ಪಾಠ ಸ್ವಾಮೀಜಿ, ಏನ್ ಪ್ರಾಜೆಕ್ಟ್ ನೀವು ಚೇಂಜ್ ಮಾಡೋಂಗಿದ್ದೀರಿ? ಇಲ್ಲಪ್ಪ, ನಾ ಪ್ರಾಜೆಕ್ಟ್ ಏನ್ ಚೇಂಜ್ ಮಾಡೋಂಗಿಲ್ಲ, ಗೀತಾ ಜ್ಞಾನ ಯಜ್ಞಾನ ಇರ್ತದೆ. ಆದ್ರೆ ಪ್ರಾಕ್ಟಿಕಲಿ ಅಲ್ಲಿ ಹಸಿ ಕಟ್ಟಿಗೆ ತಂದು ನಾವು ಹಾಲ್ ಒಳಗೆ ಮಧ್ಯವರ್ತಿಯೋಗ ಬೆಂಕಿ ಹಾಕಿರ್ತೀವಿ. ಆ ನಂತರ ನೋಡೋ ಎಷ್ಟು ಬಗ್ಗೆ ಆಗ್ತದೆ ಅಂತಂದ್ರೆ, ಬಂದು ಕುತ್ಕೊಂಡವರೆಲ್ಲ ಸುರ ಸುರ ಅಂತ ಸಿಂಬಳ ಸುರಿಸಿದ್ದೆ, ಕಣ್ಣೀರು ಒಸ್ಕೊಂಡಿದ್ದೆ ಒಸ್ಕೊಂಡಿದ್ದೆ. ಮತ್ತು ಒಂದು ವೇಳೆ ಸಿಂಬಳ ಕಣ್ಣೀರೇ ಇದೇ ನಿಜವಾದ ಭಕ್ತಿ ಅಂದ್ರೆ ನಾವು ಯಾಕೆ ಹಂಗೆ ಮಾಡಬಾರ್ದು? ಏ ಸ್ವಾಮೀಜಿ, ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದೆ, ನಾವು ಗೀತೆ ಕೇಳಬೇಕಾಗಿದೆ. ಗೀತೆ ಕೇಳೋದು, ಗೀತೆ ಕೇಳ್ತಾರೆ, ಹೋಮ ಮಾಡೋ ಹೋಮ ಮಾಡ್ತಾರೆ, ಸರಿ ಹೆಂಗ್ ಕಟ್ಟಿಸ್ಕೊತೀರಿ? ಈ ಹೋಮ ಹವನಾದಿ ಮಾಡುವಂತಂದು ಕೂಡಿಸ್ರಿ ಭಗವದ್ಗೀತಕ್ಕೆ ವೇದಾಂತಕ್ಕೆ 10 ನಿಮಿಷ ಕೂಡಿದ್ಲು, 10 ನಿಮಿಷ ಕೂಡಿದ್ಲ. ಒಂಥರ ಹಿಂಗ್ ಮಾಡ್ಕೊಂಡು ಎದ್ದು ಹೋಗ್ಬಿಟ್ಟು ಆ ಸ್ಟೈಲ್ ಅದು, ಮ್ಯಾಲೆ ಉತ್ರಿ ಹಾಕೊಂಡಿರ್ತಾರೆ, ಹಿಂಗ್ ಮಾಡಿ ಹಿಂಗ್ ಸೇರಿಸ್ಕೊಂಡು ಹೋಗ ಕೊಡೋದ್ರ. ಅದು ಎರಡನೇ ಮಾತು, ಇದ್ಕಂಬ ಏನೇನು ಹೋಗುದು ನೋಡ್ತಾರೆ. ಅದೇ ಚೈತ್ರಿ ಉಪನಿಷತ್ತನ್ನ ಅವರು ಅಲ್ಲಿ ಹೇಳಿರ್ತಾರೆ, ಆ ಹೇಳಿದ ಅದೇ ಚೈತ್ರಿ ಉಪನಿಷತ್ತಿನ ವ್ಯಾಖ್ಯಾನಕ್ಕೆ ನಾನು ಮಾಡ್ಲಿಕ್ಕೆ ರೆಡಿ ಕೊಡುದು. ಯಾಕಂದ್ರೆ ಪಾರಾಯಣ ಅದು, ಅದು ಹೇಳಲಿಕ್ಕೆ ಅಷ್ಟೇ ಅದು, ಅದು ತಿಳ್ಕೊಂಡ್ ಏನಿದ್ರು ಅದಂತೂ ಭಾರಿ ಲೋಕದ ರೂಢಿನ. ಅದು ಭಗವತ್ಪಾದಾಚಾರ್ಯ ಹೇಳ್ತಾರೆ, ಏನ್ ಲೋಕ ಬುದ್ಧಿ ಸಿದ್ಧಂ, ಏನೇನು ಸಿದ್ಧಂ, ಆತ್ಮನಃ ಅನೇಕತ್ವ, ಪರಮಾತ್ಮನು ಒಬ್ಬನಿಲ್ಲ ಅನೇಕರಿದ್ದಾರೆ. ಬರ್ಕೊಳ್ರಿ, ಏನ್ ಸಿದ್ಧ ಆಗ್ತದೆ, ಪರಮಾತ್ಮನು ಒಬ್ಬನಿಲ್ಲ ಅನೇಕರಿದ್ದಾರೆ. ಭಗವಂತನು ಕರ್ತೃತ್ವ ಭೋಕ್ತೃತ್ವಾದಿಗಳಿಂದ ಕೂಡಿದ್ದಾನೆ, ಭಗವಂತನಲ್ಲಿ ಕೂಡ ಅಶುದ್ಧತ್ವ ಇದೆ, ಅಶುದ್ಧತ್ವ ಇದೆ. ಹೀಗಾಗಿ ಶ್ರೀಮನ್ನಾರಾಯಣ ಲಕ್ಷ್ಮಿ ವಿರುದ್ಧ ಕೋರ್ಟಿಗೆ ಹೋಗ್ತಾನೆ. ಗೊತ್ತದೆ ನಿಮ್ಮ ಕತೆ? ಶ್ರೀಮನ್ನಾರಾಯಣ ಲಕ್ಷ್ಮಿ ವಿರುದ್ಧ, ಲಕ್ಷ್ಮಿ ವಿರುದ್ಧ ಶ್ರೀಮನ್ನಾರಾಯಣ, ಶ್ರೀಮನ್ನಾರಾಯಣ ವಿರುದ್ಧ ಲಕ್ಷ್ಮಿ, ಇಬ್ರು ಆಲ್ಮೋಸ್ಟ್ ಡೈವರ್ಸ್ ಕೇಸ್ ಹೋಗ್ತಾರೆ. ಅಲ್ಲಿ ಹೋಗಿ ಇನ್ನೇನು ಡೈವರ್ಸ್ ಅನೌನ್ಸ್ ಆಗ್ಬೇಕಿದೆ, ಅವಾಗ ನಾರಾಯಣ ನಾರದ ಬರ್ತಾನೆ, ಭಗವಂತ ಏನಿದು ಮಾಡೋದು ಅವಾಂತರ, ಮರ್ತ್ಯ ಲೋಕದ ಜನರಿಗೆಲ್ಲ ದೇವತಾ ಸ್ವರೂಪದವರು ಆದವರು, ನೀವ ಹಿಂಗ್ ಚಲಾಡಿದ್ರೆ ಹೆಂಗೆ ಅಂತ ನಾರಾಯಣ ನಾರದ ಸಮಜಾಯಿಸಿ ಇಬ್ಬರನ್ನು ಕೂಲ್ ಮಾಡಿ, ಕೂಲ್ ಕೂಲ್ ಕೂಲ್ ಮಾಡಿ ಒಂದು ಮಂಚದ ಮೇಲೆ ಕೂರಿಸಿ, ಇನ್ನೇ ಚೆನ್ನಾಗಿ ಬಾಳ್ವೆ ಮಾಡ್ರಿ, ನಾನು ಹೋಗಿ ಬರ್ತೀನಿ ಅಂತ ಹೋಗ್ತಾನೆ. ಆಮೇಲೆ ತಾಂಬೂಲ್ ಕಟ್ಟಿ ತಂದು ಕೊಡ್ತಾರೆ, ಆಮೇಲೆ ತಾಂಬೂಲ ಹಾಕೊಳ್ತಾರೆ. ಮತ್ತೆ ಲಕ್ಷ್ಮೀನಾರಾಯಣರ ದಾಂಪತ್ಯವು ಸುಖರೂಪವಾಗಿ ಮುಂದುವರಿಯಿತು. ಮುಗಿಸ್ನೋರು, ಈಗ ನೀವು ಹೇಳ್ರಿ ನನಗೆ, ಇದು ಭಗವಂತನಲ್ಲಿ ಅಶುದ್ಧತ್ವ ಅಲ್ಲದೆ? ಇದೆಲ್ಲ ಅಲ್ಲಿ ಹೇಳ್ತಾರಲ್ಲಿ ಶ್ರೀರಂಗಂ, ಆ ಶ್ರೀರಂಗಂನಲ್ಲಿ ಹೇಳ್ತಾ ಇದ್ದಾನ, ಅವ ಕನ್ನಡದವನ ಇದ್ದಾನೆ ಅಲ್ಲಿ ಹೇಳಿಕ್ಕೆ, ಅವ ಗೈಡ್ ಅವ, ಇಲ್ಲಿ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಅಂತ ಕೇಳ್ತಾನೆ. ನಾವೆಲ್ಲ ಹೋಗಿದೆ, ಏನ್ ಏನ್ ಸರ್ ಏನಾಯ್ತು ಇಲ್ಲಿ? ಇದೇ ಸ್ಥಾನ, ಇದೇ ಸ್ಥಾನ. ಏನು ಸ್ಥಾನ? ಶ್ರೀಮನ್ನಾರಾಯಣ ಮತ್ತು ಶ್ರೀ ಲಕ್ಷ್ಮಿಯವರು ಜಗಳಾಡಿದ ಸ್ಥಾನ. ಇದು ಅಶುದ್ಧತ್ವ ಹೌದಲ್ಲ? ಲೋಕ ಬುದ್ಧಿನೇ ಆಗಿದೆ ಇವರಿಗೆ ಅಂತಲ್ಲ, ಈ ಎಲ್ಲ ಧರ್ಮದಲ್ಲಿಯೇ ಇವು ಎಲ್ಲ ಮೂಢ ನಂಬಿಕೆಗಳು, ಇವೆಲ್ಲ ತಿಳುವಳಿಕೆಗಳು ಎಲ್ಲ ತುಂಬಿ ತುಳುಕುತ್ತವೆ. ನಾ ಯಾರನ್ನು ಇವಳು ದೂಷಣೆ ಮಾಡೋದಿಲ್ಲ, ಎಲ್ಲರನ್ನೂ ತುಂಬಿ ತುಳುಕುತ್ತವೆ. ಆನಂತರ ನಾರದ ಬಂದು ಇವರಿಬ್ಬರು ಜಗಳ ಹಾಕಿದ್ರು. ಇದೇ ಸ್ಥಾನ ಅದ ಮತ್ತೆ ತೋರಿಸ್ತಾನೆ, ಅಲ್ಲೊಂದು ಮಂಚ, ತೂಗು ಮಂಚ. ಇಲ್ಲಿ ನಾರಾಯಣ ಲಕ್ಷ್ಮಿಯಿಂದ ತಾಂಬೂಲವನ್ನು ತೆಗೆದುಕೊಂಡು ದಾಂಪತ್ಯ ಜೀವನ ಮುಂದುವರಿಸಿದರು. ಬನ್ನಿ, ಅಲ್ಲಿ ಹೋದ್ಮೇಲೆ ಅಲ್ಲಿ ಎರಡು ಗೋಡೆ ಇದೆ, ಉದ್ದ ಕೋಟೆ ಗೋಡೆ ಇದ್ದಂತೆ, ಕೋಟೆ ಗೋಡೆ ಇದ್ದಂತೆ, ಎಷ್ಟೋ ಸುತ್ತವವು. ಆ ಒಂದು ಸುತ್ತಿನೊಳಗೆ ಒಯ್ದು ನಿಲ್ಲಿಸಿದ, ಇಲ್ಲೊಂದು ಗೋಡೆ ಅಲ್ಲೊಂದು ಗೋಡೆ ಅಂತ. ಏನಪ್ಪ ಇದು, ಇಲ್ಲಿ ಬನ್ನಿ ಅಂದ. ಎಲ್ಲಾರು ಹೋದ್ವಿ ಅಲ್ಲಿ. ಅಲ್ಲಿ ಹೋದ್ಮೇಲೆ ಇದೇ ಸ್ಥಾನ, ಏನದು, ಅಲ್ಲಿ ಒಬ್ಬ ಭಕ್ತನಿಗೆ ಪ್ರವೇಶ ಸಿಗಲಿಲ್ಲ ದೇವಸ್ಥಾನದಲ್ಲಿ. ಆ ಭಕ್ತ ಇಲ್ಲಿಗೆ ಬಂದು ಕೂಗಿದ, ರಂಗಾಂತ ಕೂಗಿದ, ಏಳು ಸಲ ಪ್ರತಿಜ್ಞೆ, ರಂಗ ರಂಗ ರಂಗ ರಂಗ. ಸುಮ್ಮನೆ ಹೇಳ್ತೀರಿ ನೀವು, ಇಲ್ಲ ಇದೇ ಸ್ಥಾನ ಬೇಕಾದ್ರೆ ಕೂಗಿ ನೋಡಿ ಅಂದ. ಪಾಪ ನಾವೆಲ್ಲ ಏನ್ ಮಾಡಿದ್ವಿ, ರಂಗ ರಂಗ ರಂಗ ಕೂಗಿ ಮಾಡ್ತೀನಿ ಬಾ ಏನಿದೆ ಅಂದೆ. ಸ್ವಲ್ಪ ದೂರ ಹೋದೆ, ಒಂದು ಕರ್ಲಾಂಗಷ್ಟು ದೂರ ಹೋದೆ. ಆ ಸ್ಥಳ ಅಲ್ಲ ಈ ಸ್ಥಳ, ಬನ್ನಿ ಅಂತ ಕೂಗಿ. ಇವ್ ಪಾಪ ನಮ್ಮ ಬಸ್ನಾಗ ಇದ್ದ ಜನ ಅಲ್ಲ, 40 ಜನ ಅಲ್ಲ. ಏನ್ ಸ್ವಾಮಿ ಏನ್ ಕರೆದ್ರಿ, ಇದೇ ಸ್ಥಾನ. ಆ ಸ್ಥಾನ ಅಲ್ಲ ಇದೇ ಸ್ಥಾನ. ಇಲ್ಲ ಅವ್ರು ಆ ಸ್ಥಾನ ಅಂತ ಹೇಳ್ತಾರೆ, ಇಲ್ಲಿ ನೋಡಿ ಕೂಗಿ ನೋಡಿ. ಇದು ಅವ ದರ್ಶನ ಸಿಗದೇ ಇದ್ದ ಭಕ್ತ ಕೂಗಿದ್ದು ಏನು, ಎರಡು ಗೋಡೆಗಳ ಮಧ್ಯದ ಪ್ರತಿಧ್ವನಿ ಏನು. ಎಲ್ಲ ಇಂಥ ಬುದ್ಧಿಗಳ ಇವು ಹೋಗಿ ಹೋಗಿ ಆ ದೀಪದ ಹುಳ ಬಿದ್ದಂಗೆ ದಬ್ಬ ದಬ್ಬ ದಬ್ಬ ದಬ್ಬ. ನೋಡಿ ಭಗವತ್ಪಾದಾಚಾರ್ಯ ಚಂದ ಬರ್ತಾರೆ ನೋಡಿ, ಒಂದೇ ಮಾತನೊಳಗೆ ಅನೇಕತ್ವ ಅನೇಕತ್ವ ಕರ್ತೃತ್ವ ಭೋಕ್ತೃತ್ವ ಅಶುದ್ಧತ್ವ ಪಾಪವಿದ್ಧತ್ವ. ನಾರಾಯಣ ಪ್ರಾಯಶ್ಚಿತ್ತ ಮಾಡಿಕೊಂಡ ಕಥೆ ಗೊತ್ತದೆ ನಿಮಗೆ, ಶಿವ ಪ್ರಾಯಶ್ಚಿತ್ತ ಮಾಡಿಕೊಂಡ ಕಥೆ ಗೊತ್ತದೆ ನಿಮಗೆ, ಇವರೆಲ್ಲ ಪ್ರಾಯಶ್ಚಿತ್ತ ಬ್ರಹ್ಮ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗಿಲ್ಲ. ಕಾರಣ ಅಂತಂದ್ರೆ ಅವ ಅವಾಗಿವಾಗ ತುಕ್ಕಡಿಸಿದ್ರೆ ಅಥವಾ ಅವಾಗಿವಾಗ ಎದ್ದು ಹೋದ್ರೆ ಇಂಥವೇನೋ ಸಮಸ್ಯೆ ಬರಬಹುದಾಗಿತ್ತು. ಅವ ಸೃಷ್ಟಿ ಮಾಡಿ ಕುತ್ಕೊಂಡವ, ಅಲುಗಾಡೇ ಇಲ್ಲ, ಕುತ್ಕೊಂಡ್ಬಿಡ್ತಾನ. ಹಿಂಗಾಗಿ ಅವನಿಗೆ ಯಾವ ಪಾಪವೂ ಬರಂಗಿಲ್ಲ. ಪಾಪ ಎಲ್ಲಿರ್ತದೆ, ಕರ್ತೃತ್ವದಲ್ಲಿ ಪಾಪ ಇರ್ತದೆ, ಪುಣ್ಯ ಇರ್ತದೆ. ಹೌದಾ, ಇವ ಕರ್ತೃತ್ವನೇ ಇಲ್ಲ ಇವನಿಗೆ, ಅದ್ರ ಬ್ರಹ್ಮ ಹಿಂಗೆ ಕೂತಿರ್ತಾನ. ಇವ್ರದ್ದು ಜೀವಾತ್ಮಗಳೆಲ್ಲ ಏನ್ ಮಾಡ್ತಿರ್ತಾರೆ, ಇವರು ಇವ್ ಕರ್ತೃತ್ವ ಹೊಂದಿರ್ತಾರೆ, ಪಾಪಗಳು ಒಳ್ಳಾಡ್ತಾ ಇರ್ತಾರೆ. ಮತ್ತೆ ಜೀವಾತ್ಮನಿಗೆ ಓಕೆ ಸ್ವಾಮಿ, ದೇವತೆಗಳು ಅವ್ರಿಗೇನ ದೊಡ್ಡ ಜೀವಾತ್ಮ, ಅವರು ದೊಡ್ಡ ಜೀವಾತ್ಮ ಅಲ್ಲ ಅಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರು, ಓ ಅವ್ರ ಮಾಸ್ಟರ್ ಜೀವಾತ್ಮ. ಎಲ್ಲ ಜೀವಾತ್ಮಗಳು ಏನಂದ್ರೆ ಅವರವರ ಉಪಾಧಿಗೆ ತಕ್ಕಂತೆ ಪ್ರಮೋಷನ್ ಆಗ್ತಾ ಇರ್ತದೆ, ಪ್ರಮೋಟ್ ಆಗ್ತದೆ. ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತ ಪ್ರಮೋಟ್ ಆಗ್ತದೆ. ಇನ್ನೇನು ಅನಿಸಿದ್ರು ನೋಡ್ರಿ ನಮಗೆ, ನೀವು ಸ್ವಾಮಿ ಹಿಂಗೆ ಯಾಕೆ ಮಾತಾಡ್ಲಿಕ್ಕೆ ತಂದು ಮುಖ ಕೆಳಗೆ ಹಾಕ್ತದೆ. ಇರೋದೊಂದು ಶುದ್ಧ ಆತ್ಮ ಬಿಟ್ಟು ಈ ಎಲ್ಲ ಜೀವಾತ್ಮನಿಗೆ ಸತ್ಯ ಅಂತ ಕೊಟ್ಟು ಈ ಜೀವಾತ್ಮವು ಎಲ್ಲ ದೇವತೆಗಳನ್ನು ರೆಕಮೆಂಡ್ ಮಾಡಿ ಆ ದೇವತೆಗಳಿಗೆ ಸತ್ಯತ್ವ ಕೊಟ್ಟು ಆ ದೇವತೆಗಳಿಗೆ ಮದುವೆ ಮಾಡಿ ಕಲ್ಯಾಣೋತ್ಸವ ಮಾಡಿದ ಮಂಗೇನ ಮಗ ಅಂದ್ರೆ ಒಂದು ಒಂದು ನಿತ್ಯ ಕಲ್ಯಾಣೋತ್ಸವ ಒಡ್ಡಿ. ಅದಕ್ಕಾಗಿ ಕೋಟಿ ಕೋಟಿ ಸಂಗ್ರಹ ಅಂತ ನೀನು ಒಂದ್ಸಲ ಕಲ್ಯಾಣೋತ್ಸವ ಮಾಡಿಸಿದ್ದೀನಿ ಅನ್ಬೋದ ನಿನಗೆ. ನನ್ನ ಮುಂದೆ ಹೇಳಿಕ್ಕೆ ಎಂತ ಮಾಡ್ತಿ ಅಷ್ಟೇ ಮಾಡ್ತೀರಿ. ಮಾಡಿಸೋದ ಹೆಂಗೆ, ಹೇಳಿದವ್ರೆ, ಪಾಪವಿದ್ಧತ್ವ ಆದಿಚ ಉಪಾದಾಯ ಲೋಕ ಬುದ್ಧಿ ಸಿದ್ಧಂ ಕರ್ಮಾಣಿ ವಿಹಿತಾನಿ. ನೀವು ಹುಟ್ಟಿ ಬಂದ ಮೇಲೆ ಏನ್ ಮಾಡ್ಬೇಕು? ಕರ್ಮಗಳಲ್ಲಿ ತೊಡಗಬೇಕು. ಈ ಜೀವಾತ್ಮನಿಗೆ ಕರ್ಮನೇ ಮುಖ್ಯ, ಕರ್ಮದಿಂದಲೇ ನೀನು ಮೋಕ್ಷ ಪಡಿ. ಇದು ಲೋಕ ಬುದ್ಧಿ ಸಿದ್ಧ. ಯಾರತ್ತೆ ಒಳ್ಳೆ ನೋಡ್ರಿ, ಅಲ್ಲಿ ಲಂಡನ್ ದೊಳಗ ಒಂದು ಮಸೀದಿ, ದೊಡ್ಡ ಮಸೀದಿ, ಬಾರಿ ಪ್ರಸಿದ್ಧ. ಅದು ಅಕ್ರಾಸ್ ದ ರೋಡ್ ಉದ್ದಕ್ಕೂ ಬಂದ್ಬಿಟ್ಟಾರೆ ಸುಮಾರು, ಅದು ಏಟ್ ಟ್ರ್ಯಾಕ್ ರೋಡ್ ಇರ್ಬೋದು ನೋಡ್ರಿ, ಏಟ್ ಟ್ರ್ಯಾಕ್, ಎಂಟು ಟ್ರ್ಯಾಕ್ ಹೋಗ್ಲಿಕ್ಕೆ ಎಂಟು ಟ್ರ್ಯಾಕ್ ಬರ್ಲಿಕ್ಕೆ, 200 feet ವೈಡ್, 200 to 300 feet ವೈಡ್ ರೋಡ್. ಆ ರೋಡಿಗೆ ಫುಲ್ ಒಂದು ಬ್ಯಾನರ್ ಹಾಕ್ಯಾರ, ಏನು, ಅಲ್ಲಾಹ್ ಇಸ್ ದಿ ಓನ್ಲಿ ಗಾಡ್ ಹಾಕ್ಬಿಟ್ರು. ನಾನು ಎಲ್ಲೂ ಹಾಕಿಲ್ಲ, ಇಲ್ಲಿಷ್ಟ ಯಾಕೆ ಹಾಕಿದ್ರು ಅಂತ ಸುರೇಶ್ ಅಂತ ನಮ್ಮ ಹೋಸ್ಟ್, ನಾ ಯಾರ ಮನೆ ಉಳ್ಕೊಂಡಿದ್ದೆ ಕಾರಣಾಗಿದ್ದೆ ಕೇಳಿ, ಗುಜರಾತಿಯವರು, ಯಾಕೆ ಹಾಕ್ಯಾರ, ಎಲ್ಲೂ ಹಾಕಿಲ್ಲ, ಇಲ್ಲಿ ಮಾತ್ರ ಹಾಕ್ಯಾರ, ಯಾಕೆ, ಅಲ್ಲಿ ದೊಡ್ಡ ಮಸೀದಿ ಇದೆ, ಬಹುತ್ ಬರ ಮಸ್ಜಿದ್. ನಾನು ಕ್ಯಾ ವಿಶೇಷ ಮಸ್ಜಿದ್ ತಿಳ್ಕೊ ಮಜಾ, ಆ ಮಸ್ಜಿದ್ ಗೇಟ್, ಆ ಮಸ್ಜಿದ್ ಗೇಟ್ ಒಂದು 1/2 kilometer ದೂರ. ಆ ಗೇಟ್ನಿಂದ ಆ ಮಸ್ಜಿದ್ ವರೆಗೂ ಮೊಣಕಾಲ ಮೇಲೆ ನಡ್ಕೋತ ಹೋಗ್ಬೇಕು, ಮೊಣಕಾಲ ಮೇಲೆ ನಡ್ಕೋತ ಹೋಗ್ಬೇಕ್ರಿ. ಅವ್ರ ಮಂಗನಿ ಏನದ, ಅವ್ರು ಏನ್ ಬೇಡ್ಕೊಂಡಿರ್ತಾರ ಅದು ಅಲ್ಲಿ ಪೂರ್ತಿ ಆಗ್ತದ ಅಂತ ಅವ್ರ ನಂಬಿಕೆ. ಮೊಣಕಾಲು ಆ ದಾರಿ ಒಳಗೆ ಏನ ಪರ್ಸಿಕಲ್ ಅಥವಾ ವಿಟ್ರಿಫೈಡ್ ಟೈಲ್ಸ್ ಹಾಕಿರ್ತ ಅಂದುಕೊಂಡಿದೆ, ಇಲ್ಲ ಹಳ್ಳ, ಅದಕ್ಕೆ ವಟಾಣಿ ಹಳ್ಳ ಅಂತ ನಮ್ಮ ಬೆಂಗಳೂರಿನ ಕರೀತಾರೆ. ವಟಾಣಿ, ವಟಾಣಿ ಜಲ್ಲಿ, ವಟಾಣಿ ಜಲ್ಲಿ ಅಂತ ಕರೀತಾರೆ. ಇಷ್ಟಿಷ್ಟಿಷ್ಟು ಶಾರ್ಪ್ ಇರ್ತಾವ, ಬೇಬಿ ಜಲ್ಲಿ ಅಂತ ಕರೀತಾರೆ, ವಟಾಣಿ ಜಲ್ಲಿ ಅಂತ ಕರೀತಾರೆ, ಬೇಬಿ ಜಲ್ಲಿ ಅಂತ ಕರೀತಾರೆ. ಆ ಬೇಬಿ ಜಲ್ಲಿ ಹಾಕಿರ್ತಾರೆ, ಅವು 3-4 ಶಾರ್ಪ್ ಡೈಮಂಡ್ ಇದ್ದಂಗೆ ಇರ್ತಾವ, ಅದ್ರೊಳಗೆ ಈ ಮೊಣಕಾಲು ಕೆರೆಕೊಂಡು ರಕ್ತ ಸುರ್ಕೋತ ಇಲ್ಲಿಂದ ಅಲ್ಲಿ ತನಕ ಹೋಗ್ತಾರೆ. ನಾವು ಆ ಫಂಕ್ಷನ್ ಹೊಂಟಿದ್ವಿ, ಫಂಕ್ಷನ್ ಬರಬೇಕಾದ್ರೆ ಎಲ್ಲಿ ಗೇಟ್ ಇದೇಕೋ ಸ್ವಾಮೀಜಿ ಅಂತ ಅವ್ನು ನಿಲ್ಸಿದ, ಎಲ್ಲಿದೆ ಚಲತೆ ಇದೇಕು ಅಂತ. ರಾತ್ರಿ 11, 12, 1 ತನಕ ಸೇವಾ, ಅದೇನೋ ಸ್ಪೆಸಿಫಿಕ್ ಡೇ ಇದೆ, ಅಮಾವಾಸ್ಯೋ ಏನೋ ಅಂತ ಇರ್ತದೆ. ಲಂಡನ್ ಇದೇ ರೀತಿ ಅವ್ರದ್ದು ಇದೆ, ಚರ್ಚ್ನವ್ರದ್ದು ಇದೆ, ಅವರಲ್ಲಿ ಕೂಡ ಮಕ್ಕಳನ್ನು ಬಲಿ ಕೊಡೋದಿದೆ. ಆ ಮೇರಿ ಅಂತೇನೆ ಇದ್ದಾಳಂತ, ಅವಳಿಗೆ ಬಲಿ ಕೊಡ್ತಾರೆ. ನೀವು ಎಂದ ಹಿಂಗೆ ಬೇಜಾರು ಮಾಡ್ಕೋಬೇಡ್ರಿ, ಹಿಂದೂ ಧರ್ಮದ ಅಷ್ಟ ಮೂಢ ನಂಬಿಕೆ ಇದೆ, ಬೇರೆ ಧರ್ಮದ ಎಲ್ಲ ಧರ್ಮದವ್ರು ಮೂಢರೇ, ಜೀವಾತ್ಮನೇ ಮೂಢರು. ಅಯ್ಯಾ ಉಪನಿಷತ್ ತಿಳ್ಕೊಂಡು ನೀವು ತಿಳ್ಕೊಂಡಿದ್ದನ್ನು ನೀವು ಹಂಗೆ ಅನ್ನಿಸ್ತದೆ ಅಷ್ಟೇ, ಎಲ್ಲರೂ ಮೂಢ. ಲೋಕ ಬುದ್ಧಿನೇ ಆಗಿದೆ, ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವದ್ಭಾವಾಚಾರ್ಯರು ಘಂಟಾಘೋಷವಾಗಿ ಹೇಳ್ತಾರ್ಬೇಕಾದ್ರೆ ಅವ್ರ ಗುಂಡಿಗೆ ಎಷ್ಟು ಗಟ್ಟಿ ಇರ್ಬೇಕು ವಿಚಾರ ಮಾಡಿ. ಈಗ ಅವ್ರಿಗೆ ಗೊತ್ತು, ನಾ ಹಿಂಗ್ ಹೇಳಿದೆ ಅಂದ್ರೆ ಮುಂದೆ ಇಂಥವ್ರು ಇಂಥವ್ರಿಗೆ ಹೇಳ್ತಾರೆ, ಅಂಥವ್ರು ಅಂಥವ್ರಿಗೆ ಹೇಳ್ತಾರೆ, ಲಕ್ಷಾನು ಲಕ್ಷ ಜನ ಇದನ್ನ ಕೇಳಿಸ್ಕೊತಾರೆ ಅನ್ನೋದು ಗೊತ್ತಿದ್ದು ಧೈರ್ಯ ಮಾಡಿ ಇದನ್ನ ಹೇಳಿದ್ದಾರೆ ಅವರು. ಎಲ್ಲಿ ತನಕ ಶಾಕ್ ಬೀಳುದಿಲ್ಲ ಅಲ್ಲಿ ತನಕ ಮನುಷ್ಯ ಎಚ್ಚರಾಗೋದಿಲ್ಲ, ಪಾಗಲ್ ಪಾಗಲೀರ. ಈಗ ಯಾವ ಶಾಕ್ ನಿನ್ನ ಪಾಗಲ್ ಆಗಿರ್ತಾನೋ ಆ ಪಾಗಲ್ಗೆ ಈಗ ಮತ್ತೆ ಅದೇ ಶಾಕ್ ಬಿಡ್ಬೇಕು ಅವಾಗ, ಅವಾಗ ಅವನು ಪಾಗಲ್ ನಿಸಿನ ಹೊರಬರ್ತಾನೆ. ಪಾಗಲ್ನೆಸ್, ಪಾಗಲ್ನೆಸ್ ಅಂದ್ರೆ ಹುಚ್ಚುತನ ಅಂತ. ಯೋಗಿ ಕರ್ಮ ಫಲೇನ ದೃಷ್ಟೇನ ಬ್ರಹ್ಮವರ್ಚಸಾದಿನ ಅದೃಷ್ಟೇನ ಸ್ವರ್ಗಾದಿನ ಚ ದ್ವಿಜಾತಿ ಅಹಂ ನ ಕಾಣ ನ ಕುಬ್ಜ ಕುಬ್ಜತ್ವಾದಿ ಅನಧಿಕಾರ ಪ್ರಯೋಜನ ಪ್ರಯೋಜಕ ಧರ್ಮವಾನ್ ಇತಿ ಆತ್ಮಾನಂ ಮನ್ಯತೆ ಸಹ ಅಧಿಕ್ರಿಯತೆ ಕರ್ಮಸ್ವಿತಿ. ಅಂದ್ರೇನು ಕರ್ಮಸು ಇತಿ ಅಧಿಕಾರ ವಿಧ ವದಂತಿ. ಅಧಿಕಾರ ವಿಧ ವದಂತಿ ಕುತ್ರ ಅಧಿಕಾರ ವಿಧ ಕರ್ಮಸು ಅಧಿಕಾರ ವಿಧ ವದಂತಿ. ಕರ್ಮದಲ್ಲಿ ಯಾರು ಅಧಿಕಾರಿಗಳಾಗಿದ್ದಾರೋ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ಮೊದಲನೇದ್ದು ಕರ್ಮ ಫಲೇನ ಅರ್ಥಿ, ಅವನು ತನಗೆ ಬೇಕಾದ ಫಲಗಳನ್ನ ಕರ್ಮದಿಂದ ಹುಡುಕ್ತಾ ಇರ್ತಾನೆ. ಅವು ಏನು ಕರ್ಮ ಫಲಗಳು? ಬ್ರಹ್ಮ ವರ್ಚಸಾದಿನ್ ಅದೃಷ್ಟೇನ ಸ್ವರ್ಗಾದಿನಾಚ. ಬ್ರಹ್ಮವರ್ಚಸ್, ಬ್ರಹ್ಮವರ್ಚಸ್ ಅಂದ್ರೇನು? ಇವನೊಬ್ಬ ಬ್ರಹ್ಮಚಾರಿಯಾಗಿ ಈ ವೇದ ವೇದಾಂಗಗಳನ್ನು ಅಭ್ಯಾಸ ಮಾಡಿ ತನ್ನ ಮೂಲಕವಾಗಿ ಇವನು ಕೆಲವು ಫಲಗಳನ್ನು ಬಯಸುತ್ತಾನೆ. ಇನ್ನು ಕೆಲವರು ಏನ್ ಮಾಡ್ತಾರೆ? ಅದೃಷ್ಟ, ಇವನು ದುಷ್ಟ ಫಲಗಳನ್ನ ಬ್ರಹ್ಮಚರ್ಯತ್ವ ಅಮಾನಿತ್ವ ಅದಂಬಿತ್ವ ಇವೆಲ್ಲ ತಕ್ಷಣವೇ ನಿಮಗೆ ಫಲವನ್ನು ಕೊಟ್ಬಿಡ್ತಾವು. ಆದರೆ ಸ್ವರ್ಗಾದಿಗಳು ತಕ್ಷಣ ಫಲ ಸಿಗುವಂಥದ್ದಲ್ಲ. ಅವೆಲ್ಲ ಏನವು? ಅದೃಷ್ಟೇನ ಸ್ವರ್ಗಾದಿನಾಚ. ಯಾರ್ರೀ ಇವರು? ದ್ವಿಜಾತಿಹಿ. ಇವ್ರು ಯಾರು? ಇವರು ದ್ವಿಜಾತಿಹಿ. ದ್ವಿಜಾತಿ ಅಂದ್ರೇನು? ಎರಡನೇ ಸಲ ಹುಟ್ಟಿದವರು. ಮೊದಲನೇ ಸಲ ತಾಯಿಯಿಂದ ಹುಟ್ಟುತ್ತಾರೆ, ಎರಡನೇ ಸಲ ವೇದಾಧ್ಯಯನವನ್ನ ಮಾಡಿಸಿದಂತಹ ಸದ್ಗುರುಗಳಿಂದ ಹುಟ್ಟುತ್ತಾರೆ. ಬ್ರಾಹ್ಮಣ ಇತ್ತಂತಹ ಆಗಿನ ವೈದಿಕ ಕಾಲದ ಡೆಫಿನೇಷನ್ಸ್ ಇವು. ಹೌದೋ? ಅವರು ದ್ವಿಜಾತಿ ಅಹಂ, ಅವಾಗ ಅಭಿಮಾನ ಪಡ್ತಾರೆ. ಏನೋ ಅಹಂ ದ್ವಿಜಾತಿ ತಸ್ಮಾತ್ ಅಹಂ ಕರ್ತೃ ತಸ್ಮಾತ್ ಅಸ್ಮಿನ್ ಕರ್ಮ ಕರೋಮಿ, ಈ ಕರ್ಮವನ್ನು ಮಾಡುತ್ತೇನೆ. ತಸ್ಮಾತ್ ಏತ ಫಲ ಪ್ರಾಪ್ತಿರಸ್ತು, ಇಂಥ ಫಲವು ನನಗೆ ಪ್ರಾಪ್ತವಾಗಲಿ. ಮೂಲಭೂತವಾಗಿ ಯಾರು? ನಾನು ದ್ವಿಜಾತಿ. ಯಾಕಪ್ಪ ದ್ವಿಜಾತಿ? ನನಗೆ ಉಪನಯನ ಸಂಸ್ಕಾರ ಆಗಿದೆ. ಯಾಕಪ್ಪ ಮಾಡಿಸಿಕೊಂಡು ಉಪನಯನ ಸಂಸ್ಕಾರ? ನನಗೆ ಕರ್ಮಾದಿಗಳಲ್ಲಿ ಏನ್ ಬೇಕಾಗಿದೆ? ನನಗೆ ಕರ್ಮಾದಿಗಳಿಗೆ ಪ್ರವೇಶ ಬೇಕಾಗಿದೆ. ಇಲ್ಲದೆ ನಾನು ಅಗ್ನಿಕುಂಡಗಳಿಗೆ ಹೋಗಿ ಬಿಡೋದೇ ಇಲ್ಲ ಇವರು. ಅಟ್ಲೀಸ್ಟ್ ಅದ್ರ ಸಮೀಪ ಹೋಗಿ ದಕ್ಷಿಣ ಎಷ್ಟು ಬೇಕು ಅಂತ ಕೇಳಿ ಇಸ್ಕೊಂಡು ಎಲ್ಲ ಮಾಡ್ಲಿಕ್ಕರೆ ನಾ ಏನ್ ಹಾಕೋಬೇಕು? ಅಷ್ಟು ಮಟ್ಟಿಗೆ ನಾವು ಇವತ್ತು ಮಾತಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅಷ್ಟು ಹಳಸಿ ಹೋಗಿದೆ ಜನರ ನೀತಿ ನಿಯಮಾವಳಿಗಳು, ಜೀವನ ಪದ್ಧತಿಗಳು ಅಷ್ಟು ಹಳಸಿ ಹೋಗಿವೆ, ಕುಸಿದು ಹೋಗಿವೆ. ಇಷ್ಟು ಚಿಲ್ಲರೆ ಆಗಿ ಮಾತಾಡಬೇಕಾಗಿದೆ ನಾವು ಕೂತ್ಕೊಂಡಿದ್ವಿ. ಎಂತಹ ದುರಾಭಾಸ ಇದೆ ನೋಡ್. ಅವನು ಹೇಳ್ತಾನೆ ಏನಂತಂದ್ರೆ, ನಾನು ದ್ವಿಜಾತಿ ಅಹಂ, ನ ಕಾಣ ನ ಕುಬ್ಜತ್ವ, ನಾನು ಕುಂಟನಲ್ಲ, ನಾನು ಕುರುಡನಲ್ಲ, ಅಂಗವಿಕಲನಲ್ಲ, ನಾನು ಬೆನ್ನು ಗೋಣು ಬಾಗಿದವನಲ್ಲ. ಇವು ಯಾವ್ದಾದ್ರೂ ಆಗಿತ್ತು ಅಂತಂದ್ರೆ ನನಗೆ ಉಪನಯನಕ್ಕೆ ಅಧಿಕಾರ ಇರೋದಿಲ್ಲ. ಉಪನಯನಕ್ಕೆ ಅಧಿಕಾರ ಇಲ್ಲ ಅಂತಂದ್ರೆ ನನಗೆ ಹೋಮ ಹವನಾದಿಗಳಿಗೆ ಅಧಿಕಾರ ಇಲ್ಲ. ಇಲ್ಲ ಅಂತಂದ್ರೆ ನನಗೆ ಕರ್ಮ ವಿಶೇಷ ಇಲ್ಲ. ಆದ್ರೆ ಇವ್ಯಾವ ನನಗಿಲ್ಲದೆ ಇದ್ದರಿಂದಾಗಿ ನಾನು ಯಾವ ಕೆಟಗರಿ ಬರ್ತೇನೆ? ಕರ್ಮ ಕಾಂಡದ ಗುಂಪಿಗೆ ಸೇರ್ತೇನೆ. ಹೌದು, ಅಧಿಕಾರ ಪ್ರಯೋಜಕ. ಹೌದು, ಏನೋ ಕಾಣ ಕುಬ್ಜತ್ವಾದಿ ಅನಧಿಕಾರ ಪ್ರಯೋಜಕ ಧರ್ಮವಾನ್. ಇವೆಲ್ಲವನ್ನು ಇಲ್ಲದೆ ಇದ್ದಂತಹ ನಾನೊಬ್ಬನು ಏನಾಗಿದ್ದೇನೀಗ? ಆ ಕರ್ಮಕಾಂಡಕ್ಕೆ ಅಧಿಕಾರಿಯಾಗಿ ಬಂದಿದ್ದೇನೆ. ಧರ್ಮವಾನ್ ಇತಿ ಆತ್ಮಾನಂ ಮನ್ಯತೆ ಅಂತ ಆತ್ಮನನ್ನ ಇವ್ರೇನ್ ಮಾಡ್ತಾರೆ? ಹೀಗೆ ಸ್ವೀಕಾರ ಮಾಡಿದ್ದಾರೆ, ಒಟ್ಕೊಂಡಿದ್ದಾರೆ. ಆತ್ಮ ಯಾರಪ್ಪ ಅವನು? ಅವನು ಇಷ್ಟೇ ಅಲ್ಲ ರೀ, ಇದೀಗ ಇನ್ನೂ ಒಂದು ಹೇಳ್ಬೋದು ನಾನು ನಿಮಗೆ. ಏನು ಅಂದರೆ ಆತ್ಮನು ಕುಂಟ, ಆತ್ಮನು ಕುರುಡ. ಕುರುಡ ಜೀವಾತ್ಮ ಇದಾರಿಲ್ಲ, ಈ ಮಿಸ್ಟರ್ ಎಕ್ಸ್ ಇವನ ಅಂಧ ಅಂತ ಕರೆದಾಗ ಯಾರನ್ನ ಅಂಧ ಅಂತ ಕರೆದಂಗ ಆಯ್ತು? ಆತ್ಮನನ್ನ ಅಂಧ ಅಂತ ಕರೆದಂಗ ಆಯ್ತಲ್ಲ. ಆತ್ಮ ಇವನು ಮಿಸ್ಟರ್ ಜೀವಾತ್ಮ ಇಂಥ ಹೋಮ ಮಾಡುತ್ತಾನೆ ಅಂದಾಗ ಆತ್ಮ ಕರ್ತೃ, ಇಂತಹ ಜೀವಾತ್ಮ ಸ್ವರ್ಗ ಫಲವನ್ನು ಬಯಸಿದ್ದಾನೆ, ಅವಾಗ ಏನಾಯ್ತು? ಈಗ ಆತ್ಮ ಭೋಕ್ತೃ, ಆತ್ಮ ಕುಬ್ಜ, ಆತ್ಮ ಚಿವುಡ. ಆತ್ಮನಲ್ಲಿ ಇಷ್ಟೂ ಭಾವಗಳು ಆರೋಪಿತವಾಗಿವೆ. ಹೌದೋ, ಧರ್ಮವಾನ್ ಇದೆ ಆತ್ಮ ನಮ್ಮನ್ಯತೆ ಸಹ ಅಧಿಕ್ರಿಯತೆ ಕರ್ಮ ಕರ್ಮಾಸು ಇತಿ ಅಧಿಕಾರ ವಿಧ ವದಂತಿ, ಇತಿ ಹಿ ಅಧಿಕಾರ ವಿಧ ವದಂತಿ. ಇಂಥವರೇ ಕರ್ಮಕ್ಕೆ ಅಧಿಕಾರಿಗಳಾಗಿರುತ್ತಾರೆ, ಅವರು ಈ ಥರ ಮಾತಾಡುತ್ತಾರೆ. ಹೇ ತಸ್ಮಾದೇತಿ ಮಂತ್ರ ಆತ್ಮನೋ ಯಾಥಾತ್ಯ ಪ್ರಕಾಶನೇನ ಆತ್ಮ ವಿಷಯಂ ಸ್ವಾಭಾವಿಕಂ ಅಜ್ಞಾನಂ ನಿವರ್ತಯಂತಃ ಶೋಕ ಮೋಹಾದಿ ಸಂಸಾರ ಧರ್ಮ ವಿಚಿತ್ತಿ ಸಾಧನಂ ಆತ್ಮ ಏಕತ್ವವಾದಿ ವಿಜ್ಞಾನಂ ಉತ್ಪಾದಯಂತಿ ಇತ್ಯೇವ ಮುಕ್ತ ಅಧಿಕಾರ್ಯ ಅಭಿಧೇಯ ಸಂಬಂಧ ಪ್ರಯೋಜನ ಪ್ರಯೋಜನಾನ್ ಮಂತ್ರಾನ್ ಸಂಕ್ಷೇಪತಃ ವ್ಯಾಖ್ಯಾಸ್ಯಾಮಃ. ಹೀಗೆ ಇವರು ತಸ್ಮಾದೇತೇ ಮಂತ್ರ ಆತ್ಮನೇ ಯಾಥಾರ್ಥ ಪ್ರಕಾಶನೇನ, ಯಾಥಾರ್ಥ ಪ್ರಕಾಶ ಆತ್ಮನ ಬಗ್ಗೆ ಯಾಥಾರ್ಥವನ್ನು ತಿಳಿಸಿ ಹೇಳಬೇಕು ಅಂತೇಳಿ, ಆತ್ಮ ವಿಷಯ ಸ್ವಾಭಾವಿಕಂ ಅಜ್ಞಾನಂ ನಿವರ್ತೆಯಂತಹ, ಆ ಮೂಲಕವಾಗಿ ಆತ್ಮ ವಿಚಾರದಲ್ಲಿ ಇರುವಂತಹ ನಮ್ಮ ಅಜ್ಞಾನವನ್ನು ತೆಗೆದುಹಾಕಬೇಕು. ಆಮೇಲೇನು ಅದ ಅಜ್ಞಾನ ತೆಗೆದುಹಾಕಿದ್ರೇನು ಮುಂದೆ ಎಲ್ಲ ಪ್ರಾಬ್ಲಮ್ ಸಾಲ್ವ್? ಶೋಕ ಮೋಹಾದಿ ಸಂಸಾರ ಧರ್ಮ ವಿಚ್ಛಿತ್ತಿ ಎಲ್ಲವೂ ಛಿದ್ರ ಛಿದ್ರವಾಗಿ ಹೋಗುತ್ತದೆ. ಸಾಧನಂ ಆತ್ಮ ಏಕತ್ವವಾದಿ ವಿಜ್ಞಾನ ಉತ್ಪಾದಯಂತಿ, ಅನೇಕ ಆತ್ಮ ಇಲ್ಲ, ಇರುವುದು ಒಂದೇ ಆತ್ಮ, ಹೊರತುಪಡಿಸಿ ಇನ್ನೊಂದು ಯಾವುದೂ ಇಲ್ಲ ಅನ್ನುವ ಏಕಾತ್ಮ ಜ್ಞಾನವನ್ನು ನಾವು ಉಂಟು ಮಾಡುವುದರಿಂದ ಸಂಸಾರವು ಛಿದ್ರವಾಗಿ ಹೋಗ್ತದೆ. ಉತ್ಪಾದಯಂತಿ ಆತ್ಮ ಜ್ಞಾನವು ಸ್ಪಷ್ಟವಾಗ್ತದೆ. ಇತ್ಯೇವಂ ಉಕ್ತ ಅಧಿಕಾರಿ ಅಭಿಧೇಯ ಸಂಬಂಧ ಪ್ರಯೋಜನ, ಇಷ್ಟೊಳಗೆ ಎಲ್ಲ ಬಂದ್ಬಿಡ್ತು. ಏನು ಅಧಿಕಾರಿ ಅಭಿಧೇಯ ವಿಷಯ ಸಂಬಂಧ ಪ್ರಯೋಜನ ಎಲ್ಲ ಬಂದ್ಬಿಡ್ತು ಅಂತ ತಿಳಿಸಿ ಹೇಳಿಕ್ಕಾಗಿ ನಾವು ಇಷ್ಟೊಂದು ವ್ಯಾಖ್ಯಾನವನ್ನ ಬರಿಬೇಕಾಯಿತು ಅಂತ ಭಗವತ್ಪಾದ ಹೇಳಿದ್ದಾರೆ. ಮತ್ತೆ ಮುಂದಿನ ಸಲ ಬಂದಾಗ ಇದನ್ನೇ ಭಾಷ್ಯವನ್ನು ಮುಂದುವರೆಸೋಣ. ಭಾಷ್ಯದ ಡೀಟೇಲ್ಸ್ಗಳನ್ನ ನೀವು ಬರಿಬೇಕಾಗ್ತದೆ. ಸ್ವಲ್ಪ ಒಂದು ಲೆಕ್ಕಾಚಾರದಲ್ಲಿ ಬರೀರಿ, ಏನ್ ನೋಟ್ಬುಕ್ಗೆ ಕೊರತೆ ಇಲ್ಲ. ಸಂಧ್ಯೆ ಬರೀಲಿಕ್ಕೆ ಹೋಗ್ಬೇಡ್ರಿ, ಬಹಳ ಬಹಳ ಶಿಷ್ಕಿಂದ ಮಾಡಿ ಬರೀತೀರಿ. ನೋಟ್ಬುಕ್ ಬಂದ್ಬೋದು, ಮತ್ತೆ ನೋಟ್ಬುಕ್ ತೋರಿ, ಏನು ಭಗವಂತ ಕೊಡ್ತಾನೆ, ಏನು ತೊಂದರೆ ಇಲ್ಲ. ಸೊ ನಾನು ಹೇಳೋದು ಇಷ್ಟೇ, ಏನು ಅಂತಂದ್ರೆ ನನಗ್ ಕರೆಕ್ಷನ್ ಮಾಡ್ಲಿಕ್ಕೆ ಎಲ್ಲ ಸುಲಭ ಇರುವೆ. ಎಲ್ಲ ಮಿಕ್ಸ್ ಮಾಡ್ಬಿಟ್ಟಾರೆ, ಸಂಸ್ಕೃತ ಉಪನಿಷತ್ತು ಭಗವದ್ಗೀತಾ ಸಾಧನ ಪಂಚಕ ಎಲ್ಲ ಮಿಕ್ಸ್. ಓಂ ತತ್ಸತ್. ಓ